ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ವಿಷ್ಣು ಅವರ ಪರಿಚಯ, ಅವ್ರನ್ನ ಮಾತಾಡಿಸಿ ಇನ್ನೊಂದಿಷ್ಟು ವಿಷಯಗಳನ್ನ ಈಗ ತಿಳ್ಕೊಳ್ಳೋಣ. ನಮಸ್ಕಾರ ಸಿದ್ದರಾಜ್ ಅವರು. ನಮಸ್ಕಾರ ಸರ್. 36 ವರ್ಷ ಈಗ ನೀವು SLC ತನಕ ಓದಿದ್ರಿ, ತಂದೆ ಒಂದಿಷ್ಟು ಭೂಮಿ ಇತ್ತು, ಆದ್ರೂ ನೀವು ಏನಾದ್ರು ಒಂದು ಪ್ರಯತ್ನ ಮಾಡಬೇಕು ಅಂತ ಶುರು ಮಾಡಿದ್ದೀರಿ, ತರಕಾರಿ ಬೆಳೀತಾ ಇದ್ದೀರಿ. ಹೇಳಿ, ನೀವು ಕೃಷಿ ಶುರು ಮಾಡಿದಾಗ ಯಾವ ತರ ಒಂದು ವಾತಾವರಣ ಇತ್ತು, ಯಾವ ತರ ಚಿತ್ರಣ ಇತ್ತು, ಏನೆಲ್ಲ ಬದಲಾವಣೆಗಳನ್ನ ನೀವು ಮಾಡ್ಕೊಂಡು ಬಂದ್ರಿ, ಇಷ್ಟು ವರ್ಷಗಳಲ್ಲಿ ಕೃಷಿ ನಿಮ್ಗೆ ದುಡ್ಡು ಕೊಟ್ಟಿರೋದು ಅಥವಾ ಸಮಾಧಾನ ತಂದಿರೋದು ಯಾವ ಬೆಳೆ, ಆ ಬಗ್ಗೆನೂ ಒಂದಿಷ್ಟು ಮಾಹಿತಿ ಮಾಡ್ಕೊಡಿ ಸರ್. ನಾನು SSLC ತನಕ ಓದ್ದೆ. ಅವಾಗ ನನಗ SSLC ತನಕ ಹೋದಾಗ ನಮ್ಮ ತಂದೆ ತುಂಬಾ ಪ್ರಾಬ್ಲಮ್ ಇದ್ರು, ಕಷ್ಟದಲ್ಲಿದ್ರು, ಸ್ವಂತ ಹಸುಗಳಿರ್ಲಿಲ್ಲ ವ್ಯವಸಾಯ ಮಾಡಕ್ಕಂತ ಹೇಳಿ. ಅವಾಗ ನಾನೇನ್ ಮಾಡಿದೆ, ನಾನೇ ವ್ಯವಸಾಯ ಮಾಡ್ಬೇಕು ಅಂತ ವ್ಯವಸಾಯದ ಬಗ್ಗೆ ತುಂಬಾ ಆಸಕ್ತಿ ಇಟ್ಕೊಂಡೆ. ಅದ್ರ ಜೊತೆಗ ನಾನು ಅವಾಗ ಒಂದ್ ಸ್ವಲ್ಪ ಬಡತನದಲ್ಲೂ ಇದ್ದೆ. ಅವಾಗ ಏನ್ ಮಾಡಿದೆ, ನನ್ನ ಜಮೀನ್ 5 ಎಕರೆ ಏನಿದೆ ಅದಕ್ಕೆ ಸಾಲ ಮಾಡಿ ಬೋರ್ ಹಾಕ್ಸ್ದೆ. ಪ್ರತಿಯೊಂದಕ್ಕೂ ಸಾಲ ಮಾಡಿ ಬೋರ್ ಹಾಕ್ಸಿದ್ದು ಅವತ್ತು. ಅವಾಗಿಂದ ಸ್ಟಾರ್ಟ್ ಮಾಡಿದೆ ಅದಕ್ಕೆ. ಸುಮಾರು ಇವತ್ತಿನವರೆಗೂ ನನ್ಗೆ ವ್ಯವಸಾಯದಲ್ಲೇ ಮುಂದೆ ಬಂದಿರೋದು. ಮತ್ತೆ ಇತರ ಬೆಳೆಗಳು, ಬೇರೆ ಬೇರೆ ತರಕಾರಿ, ಮತ್ತೆ ರೇಷ್ಮೆನ ಇವಾಗ ನಾನು ಹೊಸದಾಗಿ ಶುರು ಮಾಡಿರೋದು. ಮತ್ತೆ ಹೈನುಗಾರಿಕೆಯಲ್ಲಿ ಹಸುಗಳಿದೆ, ಹಾಗೆ ಒಂದೆರಡು ಮೇಕೆ, ನಾಟಿಕೋಳಿ ಸಾಕಣೆ ಮಾಡ್ತಾ ಇದ್ದೀನಿ ಸರ್. ಅದ್ರ ಜೊತೆಗೆ ನಾನು ಇವಾಗ ನನ್ನ ಸ್ವಂತ ಜಮೀನಿನಲ್ಲಿ 1 ಎಕರೆ ಟೊಮೊಟೊ, 1 ಎಕರೆ ಸಣ್ಣ ಮೆಣಸಿ, 1 ಎಕರೆ ಬೀನ್ಸು, ಈ ಥರ ಬೆಳೆಗಳನ್ನೂ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ಜಮೀನು ಜೊತೆಗೂ ನಮ್ಮ ಸ್ನೇಹಿತರದ್ದು ಯಾರ್ದು ಜಮೀನು ಲೀಜು ಮಾಡ್ಕೊಂಡು ಅದರಲ್ಲಿ 1-5 ಎಕರೆ ವ್ಯವಸಾಯ ಮಾಡ್ತಾ ಇದ್ದೀನಿ. ಈ ವ್ಯವಸಾಯದಲ್ಲಿ ಮೊದಲೆಲ್ಲ ನನಗೆ ಲಾಸ್ಲಿ ಇದ್ದೆ ಸರ್. ಇತ್ತೀಚಿನ ದಿನಗಳಲ್ಲಿ ನಾನು ಇಲಾಖೆಗಳಿಗೆಲ್ಲ ಭೇಟಿ ಕೊಟ್ಟಾಗ, ತೋಟಗಾರಿಕೆ ಇಲಾಖೆ ಆಗ್ಬೋದು, ಕೃಷಿ ಇಲಾಖೆ ಆಗ್ಬೋದು, ಅರಣ್ಯ ಇಲಾಖೆ, ಇವು ತರಕಾರಿ ಬೆಳೆಗಳು, ಇದ್ರ ಜೊತೆ ಮನೆಗೆ ಎಷ್ಟು ಬೇಕು ರಾಗಿ, ದ್ವಿದಳ ಧಾನ್ಯಗಳು ಇಂಥವನ್ನ ಒಂದು 10 ಕ್ವಿಂಟಲ್ 20 ಕ್ವಿಂಟಲ್ ಬೆಳ್ಕೊತಾ ಇದ್ದೀನಿ ಸರ್. ನಿಮ್ ತಂದೆ ರಾಗಿ ಬೆಳೀತಾ ಇದ್ರು, ಹುರುಳಿ ಬೆಳೀತಾ ಇದ್ರು, ಈ ತರದ ಏನು ಮಾಡಕ್ ಹೋಗಿರ್ಲಿಲ್ಲ, ಯಾಕಂದ್ರೆ ನೀರಿನ ಒಂದು ಅಭಾವ ಇತ್ತು ಅಂತ. ನೀವು ತರಕಾರಿಯಲ್ಲಿ ಯಶಸ್ಸನ್ನ ಗಳಿಸಿದ್ದೀರಿ. ಇದುವರೆಗೆ ನಿಮಗೆ ನಿಮ್ಮ ಒಂದು ಖುಷಿಯನ್ನ ಗುರುತಿಸಿ ಏನೆಲ್ಲ ಒಂದು ಪ್ರಶಸ್ತಿಗಳು ಬಂದಿವೆ ಅದನ್ನು ಒಂದು ಹೇಳ್ಬಿಡಿ ಸರ್. ನನಗೆ 2015-16 ಸಲ ಕೃಷಿ ಹೊಂಡ ಮಾಡಿಸಿದಾಗ, ಆಗ ನನಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ತಾಲೂಕು ಮಟ್ಟದ ಯುವ ರೈತ ಪ್ರಶಸ್ತಿ ಬಂದಿದೆ. ಮತ್ತೆ ನನಗ 2017-18 ಸಾಲಿನಲ್ಲಿ ಡಾಕ್ಟರ್ ಶ್ರೀ ಪರಮ ಪೂಜ್ಯ ಸಿದ್ಧಗಂಗಾ ಬುದ್ಧಿಯವರ ಹುಟ್ಟುಹಬ್ಬದಂದು ನಮ್ಮ ತಾಲೂಕು ಮಟ್ಟದ ಶಾಸಕರನ್ನು ಒಂದು ಸೇರಿಸಿ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಒಂದು ಅವಾರ್ಡ್ ಬಂದಿದೆ, ಸಿದ್ಧಗಂಗಾ ಬುದ್ಧಿಯವರ ಹುಟ್ಟುಹಬ್ಬದ ಪ್ರಯುಕ್ತ. ಮತ್ತೆ ಮೈಸೂರು ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಮೊದಲೊಂದ್ಸರಿ ಭಾಗವಹಿಸಿದ್ದೆ. ಹಾಗೆ DD ಚಂದನದವರು ನಮ್ಮ ತೋಟ, ನಮ್ಮ ಮನೆ ಇಲ್ಲೆಲ್ಲ ಬಂದು ಅವರು ಒಂದ್ಸರಿ ಶೂಟಿಂಗ್ ಮಾಡೋಗಿದ್ರು. ಹಾಗೆ ನಮ್ಮ ಗ್ರಾಮದಲ್ಲಿ ಒಂದ್ಸರಿ ನಮ್ಮ ತೋಟದ ಹತ್ರನೆ ಆತ್ಮ ಯೋಜನೆ ಸಿಬ್ಬಂದಿಯವರು ಮತ್ತೆ ಕೃಷಿ ಅಧಿಕಾರಿಗಳೆಲ್ಲ ಸೇರಿ ಒಂದ್ಸರಿ ಸಮಾರಂಭ ಮಾಡಿದ್ರು ಸರ್, ರೈತರು ಬೆಳೆ ಉತ್ಸವ ಮಾಡಿ. ಒಂದ್ ರೀತಿ ಯಶಸ್ಸು ಸಿಕ್ಕಿದೆ ನಿಮಗೆ. ಆದ್ರೆ ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟಾಗೆ ನಮ್ಮ ರೈತರಿಗೆ ಎಷ್ಟೋ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಒಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ನಮ್ಗೆ ಬೆಳೆ ಕಟಾವು ಮಾಡುವಂತ ಸಂದರ್ಭದಲ್ಲಿ ಒಳ್ಳೆ ರೇಟ್ ಸಿಗುತ್ತೋ ಇಲ್ವೋ ಅಂತ ಒಂದು ಭಯ. ಇನ್ನೊಂದು ಅದಕ್ಕೆ ಬೇಕಾದಂತಹ ನೀರಿನ ಸೌಕರ್ಯ, ಕೀಟ ರೋಗಗಳ ನಿಯಂತ್ರಣ ಮಾಡುವಂತದ್ದು ನಿರಂತರವಾಗಿ ಅದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ಹೇಳಿ, ತರಕಾರಿ ಕೃಷಿಯಲ್ಲಿ ನೀವು ಕಂಡ ಹಾಗೆ ಯಾವ ಯಾವ ವಿಷಯಗಳಲ್ಲಿ ಹೆಚ್ಚು ಗಮನ ವಹಿಸಬೇಕು, ಒಂದು ಒಳ್ಳೆಯ ಇಳುವರಿ ಬರಬೇಕಾದ್ರೆ ನಿರ್ವಹಣೆ ಹೇಗ್ ಮಾಡ್ಬೇಕು, ನೀವು ಯಾವ ತರ ಮಾಡ್ಕೊಂಡು ಹೋಗ್ತೀರಿ ಸರ್? ನಾನು ಒಂದೇ ಬೆಳೆ ಮಾಡಕ್ ಹೋಗಲ್ಲ ಸರ್, ಬೇರೆ ಬೇರೆ ಅಂತರ್ ಬೆಳೆಗಳು ಮಾಡ್ಬೇಕು. ಇವಾಗ ಉದಾಹರಣೆಗೆ ಮೊದಲು ಟೊಮೊಟೊ ಹಾಕಿರ್ತೀನಿ, ಅದನ್ನ ಮುಗಿತಾ ಇದ್ದಾರೆ, ಅದಕ್ಕೆ ಬೀನ್ಸ್ ಹಾಕಬಹುದು. ಅದ್ರ ಜೊತೆಗೆ ನಮ್ಮಲ್ಲಿ ಮತ್ತೊಂದು ಯಥೇಚ್ಛವಾಗಿ ನಾವು ಗಮನ ಕೊಡ್ಬೇಕಾಗಿರೋದು, ರಾಸಾಯನ ಗೊಬ್ಬರಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಂಡು ಕೊಟ್ಟಿಗೆ ಗೊಬ್ಬರಗೆ ಆದ್ಯತೆ ಜಾಸ್ತಿ ಕೊಟ್ಟಾಗ ಬೆಳೆಗಳು ಅದು ಯಾವುದೇ ಕಾರಣಕ್ಕೂ ಇಳುವರಿ ಮಿಸ್ ಇಲ್ಲದೆ ಬರುತ್ತೆ ಸರ್. ನಾವು ಕೊಟ್ಟಿಗೆ ಗೊಬ್ಬರ ಎಷ್ಟು ಕೊಡ್ತೀವಿ, ಭೂಮಿ ಫಲವತ್ತೆ ಎಷ್ಟು ಮಾಡ್ತಿದೀವಿ, ಅಷ್ಟೇ ಇಳುವರಿ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಬರುತ್ತೆ. ಹಾಗೇನೆ ಒಂದೇ ಬೆಳೆ ಮಾಡಬಾರ್ದು, ನಾವು ಯಾವುದೇ ಬೆಳೆ ಯಾವುದೇ ಭೂಮಿಗೆ ಅಲ್ಲಿ ಒಂದೇ ಬೆಳೆ ಮಾಡಿದಾಗ ಅದು ಇಳುವರಿ ಕುಂಠಿತಾಗುತ್ತೆ. ಅದ್ರ ಜೊತೆಗೆ ಮಾರ್ಕೆಟಿಂಗ್ ಹೆಂಗೆ ಅಂತಂದ್ರೆ, ನಾವು ಬರೀ ರಾಸಾಯನ ಔಷಧಿ ಹೊಡೆದು ಬಿಟ್ರೆ ಇಳುವರಿ ಜಾಸ್ತಿ ಬರ್ತಂತ ನಮ್ಮ ರೈತರು ತಿಳ್ಕೊಂಡು ಸಿಕ್ಕಾಪಟ್ಟ ಸಾಲ ಮಾಡೋದು, ಸಿಕ್ಕಾಪಟ್ಟ ತಗೊಬಂದು ಬಂಡವಾಳ ಹೂಡೋದು, ಅದು ಮೊದಲನೇ ತಪ್ಪು. ಯಾಕಂತ ಹೇಳಿದ್ರೆ ಆ ವಾತಾವರಣಕ್ಕೆ ಅನುಗುಣವಾಗಿ ನಮ್ಮ ಔಷಧಿ ಸಿಂಪರಣೆ ಮಾಡಬೇಕಾಗತ್ತೆ. ಅದ್ ಜೊತೆಗೆ ಬರೀ ಔಷಧಿನೇ ಹೊಡೆಯೋದಿಲ್ಲ, ಕೀಟ ಆಕರ್ಷಣ ಬಲೆಗಳು ಅಂತ ಇರುತ್ತೆ ಹಳದಿ ಕಲರ್ದು, ಆ ಥರದ ಬಲೆಗಳಾಗ ಹಾಕಂದಾಗ ರಸ ಇರೋಂಥ ಚಿಟ್ಟೆಗಳೆಲ್ಲ ಅವಾಯ್ಡ್ ಆಯ್ತವ. ಮತ್ತೆ ಊಜಿ ನೊಣ ಅಂತ ಬರ್ತಿರುತ್ತೆ, ಅದಕ್ಕೆ ಬರೀ ಊಜಿ ನೊಣಕ್ಕೆಲ್ಲ ಬರೀ ಔಷಧಿ ಹೊಡೆದ್ರೆ ಸಾಲದು, ಅದಕ್ಕೆ ಊಜಿ ಡಬ್ಬ ಅಂತ ಅದೆಲ್ಲ 150 ರೂಪಾಯಿ ಕಡಿಮೆ ರೇಟ್ಲಾಗಂತೇವೆ. ಅದನ್ನ ತೋಟಗಳಿಗೆ ಹಾಕ್ಬೇಕು, ಸುತ್ತೆ ಗ್ರೀನ್ ನೆಟ್ ಕಟ್ಬೇಕು. ಈ ರೀತಿ ಮಾಡಿದಾಗ ಒಂದು 100-60% ರೋಗಗಳು ಅಥ್ವಾಟಿಗೆ ಬರೋದ್ರಿಂದ ಕಡಿಮೆ ಖರ್ಚಿನಲ್ಲಿ ರೋಗಗಳನ್ನ ನಿಯಂತ್ರಣ ಮಾಡ್ಬೋದು. ಹಾಗೆ ಜೊತೆಗೆ ಐಸ ನೀರಲ್ಲಿ ಬೆಚ್ಚಗ ಬೆಳೆ ಬೆಳೆಯೋಕ್ಕಾಗಲ್ಲ, ಹನಿ ನೀರಾವರಿ ರೂಪದಲ್ಲಿ ಮಾಡ್ಕೊಂಡ್ರೆ ನಾವು ಲಘು ಪೋಷಕಾಂಶವಾಗಿ ಸಾರಜನಕ ಈ ಥರದ ಒಂದು ಗೊಬ್ಬರಗಳನ್ನ ನೀರಾವರಿ ಡ್ರಿಪ್ ಮುಖಾಂತರ ಕೊಡ್ಬೋದು. ಈ ರೀತಿ ಮಾಡ್ಕೋ ಹೋದಾಗ

ಜೀರೋ ಬಜೆಟ್ ಅಂದ್ರೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಪದ್ಧತಿ ಅಂತ ಹೇಳಿ ಅದನ್ನ ಮಾಡ್ಬೇಕು ಅಂತ ಈಗ ಅಲ್ಲಿ ನಾವು ಕುಂತಿರೋ ಜಮೀನಲ್ಲೇ ಚಂಬಚ್ಚಲ್ಲಿ ಅದನ್ನ ಭೂಮಿಗೆ ನೆಲವದಿಕೆ ಮಾಡಿದೀನಿ ಸರ್. ಇವಾಗ ಅದಕ್ಕೆ ಒಂದು ಚೂರು ರಾಸಾಯನಿಕ ಗೊಬ್ಬರ ಹಾಕ್ತೇನೆ, ಒಂದ್ ಯಾವುದೇ ಒಂದು ಔಷಧಿ ಹೊಡಿದೆ ನಾನೇ, ಬೀಜಾಮೃತ, ಜೀವಾಮೃತ, ಘನಜೀವಾಮೃತ ಈ ತರದಲ್ಲೆಲ್ಲ ಮಾಡಿ ಒಂದು ಹೊಸ್ತಾಗಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಮಳವಳ್ಳಿ ತಾಲೂಕಿನ ಕೃಷಿ ಅಧಿಕಾರಿಗಳು ನನ್ನನ್ನ ಇವಾಗ ಶೂನ್ಯ ಬಂಡವಾಳ ಅನ್ನೋ ಒಂದು ಇದ್ರಲ್ಲಿ ಒಂದು ಯೋಜನೆಯಲ್ಲಿ ಒಬ್ಬ ಸಿ ಆರ್ ಪಿ ಆಗಿ ತಕೊಂಡು ನಾನು ಮಾಡ್ತಾ ಇದ್ದೀನಿ, ಇತರ ರೈತರಿಗೂ ಮಾಡಿಸ್ಬೇಕು ಅಂತ ಒಂದು ತುಂಬಾ ಆಸಕ್ತಿ. ಈಗ ಚಂಬೆ ಎಲ್ಲ ಹಾಕಿದಿರಿ, ಮಣ್ಣಿಗೆ ಉತ್ತಾಗಿದೆ, ಈ ಮುಂದಿನ ಕೆಲಸಗಳಾಗ್ಬೇಕು. ಈಗ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನ್ ನಿಮ್ಮ ಅನುಭವ, ಹೇಗೆ ಪ್ರಾರಂಭ ಮಾಡಿದ್ರಿ ಹೇಳಿ, ಅಲ್ಲಿ ಏನೆಲ್ಲ ಕಲ್ತಿದ್ದೀರಿ, ಏನೆಲ್ಲ ಒಂದು ವಿಷಯಗಳನ್ನ ನೀವು ಅಳವಡಿಸ್ಕೊಂಡಿದ್ದೀರಿ? ಸರ್, ನಾನು ರೇಷ್ಮೆ ಅಂದ್ರೆ ಹಿಂದೆ ನಮ್ಮ ಅಜ್ಜಿ ನಮ್ಮ ಅಕ್ಕ ಅವರೆಲ್ಲ ಇದ್ದಾಗ ರೇಷ್ಮೆ ಬೆಳೀತಾ ಇದ್ರು. ಅವಾಗೆಲ್ಲ ರೇಷ್ಮೆನ ಸೊಪ್ಪನ್ನ ಊರ್ಕೊಂಡು ಬೆಳೀತಾ ಇದ್ರು, ಅವಾಗ ತುಂಬಾ ಕಷ್ಟ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಎರಡೇ ಸೊಪ್ಪು, ಅವಾಗೆಲ್ಲ ಆರು ಸೊಪ್ಪು ಏಳು ಸೊಪ್ಪು ಹಾಕರು, ದಿನ ಅದನ್ನ ಕಸ ಬದಲಾಯಿಸೋದು ಈ ತರ ಎಲ್ಲ ತುಂಬಾ ರಿಸ್ಕ್ ಇತ್ತು. ಬಟ್ ಇವಾಗ ಹಂಗಿಲ್ಲ, ಇವೆಲ್ಲ ಮೇಜ್ ಸಿಸ್ಟಮ್ ಮಾಡಿದ್ದಾರೆ. ಆಮೇಲೆ ನಾನು ಈಗ ಉಳಿಗೆ ಅಂತ ಪ್ರತ್ಯೇಕವಾಗಿ 30x23 ಮನೆ ಮಾಡ್ಸಿದ್ದೀನಿ, ದೊಡ್ಡದಾಗಿ ಮನೇನ ಮಾಡ್ಸಿದ್ದೀನಿ. ರೇಷ್ಮೆಗೆ ಯಾವ ರೀತಿ ಉಳಿ ಮನೆಗೆ ಅನುಗುಣವಾಗಿರ್ಬೇಕು ಆ ಥರ ಇಂಜಿನಿಯರ್ ಹತ್ರ ಪ್ಲಾನ್ ತಗೊಂಡು ಆ ಥರ ಮಾಡಿಸಿದ್ದೀನಿ. ಮತ್ತೆ ಇದು ಅನುಭವ ಹಿಂದೆ ಇತ್ತು ಸ್ವಲ್ಪ, ಬಟ್ ಇವಾಗ ನನಗಿಂತ ಹೆಚ್ಚಾಗಿ ನನ್ನ ಹೆಂಡತಿಗೆ ರೇಷ್ಮೆ ಬೆಳೆಯೋದ್ರಲ್ಲಿ ಅನುಭವ ತುಂಬ ಇದೆ. ಯಾಕಂದ್ರೆ ಅವ್ರ ತಂದೆ ಮನೇಲಿ ಅದನ್ನೇ ಅವರು ಬೆಳೆಯೋರು, ಅವ್ರನ್ನ ಹೆಂಡತಿನ ಎಸ್ ಎಲ್ ಸಿ ಪಾಸ್ ಮಾಡಿದ್ದಾರೆ. ಅದರಿಂದ ಅವರು ನಾನು ರೇಷ್ಮೆ ಮಾಡ್ತೀನಿ, ನಿನ್ನ ಬರೀ ಸೊಪ್ಪು ತಂದು ಕೊಡುವ ಅಷ್ಟೇ, ಮಿಕ್ಕನ್ನು ನಾನು ಮೇಂಟೈನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇವಾಗಲೂ ಅಷ್ಟೇ, ಅವರು ಬೆಳಗ್ಗೆ 8 ಗಂಟೆ ನಮ್ಮ ಮಕ್ಕಳನ್ನ ಕಾನ್ವೆಂಟ್ಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ನನ್ನ ಜೊತೆಲೇ ದುಡಿತಾರೆ. ಅದರಿಂದ ನನಗೆ ರೇಷ್ಮೆ ಮಾಡಬೇಕು ಅಂತ, ಯಾಕಂದ್ರೆ ಅರಣ್ಯ ಇಲಾಖೆಯಿಂದ ಒಂದು ಎಕರೆ ಅಪ್ರೂವ್ ಮಾಡಿದ್ದೀನಿ ಸರ್, 3-4 ವರ್ಷ ಆಯಿತು ಮಾಡಿ, ಇನ್ನು 2 ವರ್ಷಕ್ಕೆಲ್ಲ ಅದು ಬೆಳೆ ಬರುತ್ತೆ. ಹಾಗೆ ತೋಟಗಾರಿಕೆ ಬೆಳೆಯಿಂದ ತರಕಾರಿಗಳು, ಕೃಷಿ ಇಲಾಖೆಯಿಂದ ಸ್ವಲ್ಪ ಈ ಸಾರಿ 1 ಎಕರೆ ಸಿರಿಧಾನ್ಯದಲ್ಲಿ ನವಣೆ ಮಾಡಬೇಕು ಅಂತ ಇದ್ದೀನಿ, ಮಾಡ್ತಿದ್ದೀನಿ ಸರ್, ಮಾಡೇ ಮಾಡ್ತೀನಿ. ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆಂಟ್, ಒಂದು ಚಾಲೆಂಜ್ ತಗೋಬೇಕು ನಾವು ಮೊದಲು. ಅದು ತಗೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು. ಅದು ನಾವು ಮೊದಲೇ ಸ್ಟಾರ್ಟಿಂಗ್ ಅಯ್ಯೋ ಅದರಿಂದ ಏನೂ ಇಲ್ಲ ಅನ್ಕ ಇದ್ರೆ ಅದು ಏನೂ ಮಾಡೋಕ್ಕಾಗಲ್ಲ, ನಾವು ಮಾಡಲೇಬೇಕು ಅಂದಾಗ ಮಾಡಲೇಬೋದು ಸರ್ ಅಷ್ಟೇ. ಇನ್ನು ಈ ಕೃಷಿ ಹೊಂಡ ಮಾಡಿದ್ದೀನಿ ಅಂತ ಹೇಳಿದ್ರಿ, ಅದರಿಂದ ಏನೆಲ್ಲ ಅನುಕೂಲತೆಗಳಾಗಿದೆ, ಅದಕ್ಕೆ ನೀರಿನ ಮಟ್ಟ, ನೀರಿನ ಸಂಗ್ರಹ ಆಗ್ಬೋದು ಅಥವಾ ನೀರಿನ ಮಟ್ಟವನ್ನು ಹೆಚ್ಚೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಸರ್, ಕಡಿಮೆ ನೀರಿರೋಂಥ ಒಂದು ಬೋರ್ವೆಲ್ಗಳಿಗೆ ಅದು ಒಂದು ಉತ್ತಮವಾದ ಕೆಲಸ, ಈ ಕೃಷಿ ಹೊಂಡ. ಯಾಕಂತ ಹೇಳಿದ್ರೆ ಕಡಿಮೆ ನೀರು, ಕಡಿಮೆ ವಿದ್ಯುತ್ ಇದ್ದಾಗ ಅದನ್ನು ಬೋರ್ವೆಲಿಂದ ನೀರನ್ನ ಶೇಖರಣೆ ಮಾಡ್ಕೋಬೋದು, ಜೊತೆಗೆ ಮಳೆ ನೀರನ್ನು ಸಹ ಅಲ್ಲಿ ಶೇಖರಣೆ ಮಾಡ್ಕೋಬೋದು. ಮಳೆ ನೀರನ್ನು ಶೇಖರಣೆ ಮಾಡ್ಕೊಂಡು ಅಲ್ಲಿಂದ ಸಣ್ಣದಾಗಿ ಒಂದು ಮೋಟರ್ ಇಟ್ಕೊಂಡು ಒಂದು ಫಿಲ್ಟರ್ ಮಿಷಿನ್ ಮಾಮೂಲಿ ಇದ್ದೇ ಇರ್ತೀವಿ, ಅದೆಲ್ಲ ಡ್ರಿಪ್ ನಾವು ನಮ್ಮ ಕಡೆ ಎಲ್ಲ ಡ್ರಿಪ್ ಮಾಡಿರೋದ್ರಿಂದ ಅದ್ರ ಮುಖಾಂತರ ನಾವು ಮಾಡಿದಾಗ ಎಷ್ಟು ನೀರನ್ನ ಉಳಿಸ್ಬೋದು, ಅದರಿಂದ ಬೇರೆಯವ್ರ ಬೋರ್ಗಳಿಗೂ ಒಂದು ಅನುಕೂಲ ಇತ್ತು. ಮತ್ತು ಕೃಷಿ ಹೊಂಡ ಇನ್ನೊಂದು ಏನಪ್ಪ ಅಂದ್ರೆ ಪ್ರಮುಖವಾಗಿ ನೀರು ಸ್ಟಾಕ್ ಇಟ್ಕೊಂಡು ನಾವು ಅದು ಮಾಡೋದ್ರಿಂದ ಆ ಟೈಮ್ಗೆ ಕರೆಕ್ಟಾಗಿ ನೀರು ಒದಗಿಸ್ಬೋದು ಅನ್ನೋದು ಮೊದಲನೇ ಆದ್ಯತೆ. ತರಕಾರಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ನೀರಿನ ಒಂದು ಪೂರೈಕೆಗೆ ನೀವು ಹೇಳಿರಿ ಹನಿ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಈಗ ಬೇರೆ ಬೇರೆ ಬೆಳೆಗಳನ್ನು ಹಾಕಿದಾಗ ನೀರಿನ ಅಗತ್ಯಗಳು ಬೇರೆ ಬೇರೆ ಇರುತ್ತೆ, ಯಾವ ಥರ ನಿರ್ವಹಣೆ ಮಾಡ್ತೀವಿ ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟಿದೆ? ಸರ್, ಹನಿ ನೀರಾವರಿ ಮಾಡ್ಕೊಂಡಿರೋದ್ರಿಂದ ನೀರಿನ ಕೊರತೆ ಹೆಚ್ಚಾಗಿರಲ್ಲ ಸರ್. ಯಾಕಂತ ಹೇಳಿದ್ರೆ 2 ಗಂಟೆ ಟೈಮ್ ನಾವು ಕರೆಕ್ಟಾಗಿ ಆನ್ ಮಾಡಿದ್ರೆ ನೀರು ಸಾಕಾಗುತ್ತೆ. ಇವಾಗ ನಾವು ಕಟ್ಟ ನೀರಲ್ಲಿ 20 ಕ್ವಿಂಟಲ್ ವ್ಯವಸಾಯ ಮಾಡ್ಬೋದಲ್ಲ, ಅದನ್ನೇ ಹನಿ ನೀರಾವರಿ ಮುಖಾಂತರ ಸುಮಾರು ಇಲ್ಲ ಅಂದ್ರೂ 3 ಎಕರೆ ಆರಂಭ ಮಾಡ್ಬೋದು. ಜೊತೆಗೆ ರಾಸಾಯನ ಗೊಬ್ಬರ ನಾವು ಗುಳಿಗೆ ಹೊಡಿಬೇಕು, ಆಳುಗಳನ್ನ ಯಥೇಚ್ಛವಾಗಿ ನಾವು ಆಳುಗಳು ತಗೋಬೇಕು ಅನ್ನೋ ಉದ್ದೇಶ ಇರಲ್ಲ. ಯಾಕಂದ್ರೆ 1.5 ಗಂಟೆ ಟೈಮ್ ನಾವು ಇಂಚೂರಿಲಿ ಫಿಲ್ಟರ್ ಮಾಡಿ ಆ ಇಂಚೂರಿ ಮುಖಾಂತರ ಕೊಟ್ರೆ ಡೈರೆಕ್ಟ್ ಆಗಿ ಆ ಗಿಡಕ್ಕೆ ಚುಟೋದ್ರಿಂದ ಆಳುಗಳ ಒಂದು ಕೊರತೆನೂ ಕಮ್ಮಿ ಆಗಿರುತ್ತೆ ಅಂತ ಹೇಳ್ತೀನಿ. ಇದು ಗೊಬ್ಬರದ ಪೂರೈಕೆ ಆಯ್ತು, ನೀರಿನ ಪೂರೈಕೆ ಆಯ್ತು, ಇನ್ನು ಸಸ್ಯ ಸಂರಕ್ಷಣೆ ತರಕಾರಿ ಬೆಳೆಗಳಲ್ಲಿ ಬಹಳ ಮುಖ್ಯ ಹೇಳಿ, ನೀವು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವ ಯಾವ ತರ? ಸಸಿ ಸಂರಕ್ಷಣೆ ನಾವು ಅಲ್ಲೇ ನರ್ಸರಿಲೇ ತಗೊಳ್ಳೋದ್ರಿಂದ ಸಾಧಾರಣವಾಗಿ ಸಸಿಗಳೆಲ್ಲ ಚೆನ್ನಾಗಿ ಬರ್ತಾ ಇರ್ತವ. ಮತ್ತೆ ಅದಕ್ಕೆ ನಾ ತಗಾಗಿ ನಾವು ಹೇಳ್ದಲ್ಲ ಸರ್, ಮೊದಲು ನಾವು ಊಜಿಗ ಯಾತ್ರ ಅವಾಯ್ಡ್ ಮಾಡ್ಕೋಬೇಕು, ಇದನ್ನ ನಾವು ಸ್ವಲ್ಪ ನೈಸರ್ಗಿಕವಾಗಿ ಕೆಲವನ್ನ ಮಾಡ್ಕೊಂಡಾಗ ರೋಗಗಳು ಕಡಿಮೆ ಅಂತ. ಜಾಸ್ತಿ ಕೀಟನಾಶಕ ಏನು ಬಳಸಲ್ಲ ನೀವು? ಕೀಟನಾಶಕ ಬಳಸ್ತೀನಿ ಸರ್, ಆದ್ರೆ ಅತಿ ಹೆಚ್ಚುವಾಗಿ ಬಳಸ್ತಾ ಇಲ್ಲ, ಮೊದಲೆಲ್ಲ ಬಳಸ್ತೀನಿ ನನಗೆ ಗೊತ್ತಿರಲಿಲ್ಲ, ಸಿಕ್ಕಾಪಟ್ಟೆ ನಾನು ಬಳಸ್ತಾನೆ ಇದ್ದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಅಧಿಕಾರಿಗಳಿಂದ ಎಲ್ಲ ಮಾಹಿತಿ ಪಡ್ಕೊಂಡಾಗ ಮತ್ತೆ ನಾನು ಅವಾಗವಾಗ ಪ್ರತಿದಿನ ಅವಾಗವಾಗ ಪ್ರತಿದಿನ ಈ ರೇಡಿಯೋ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅನುಭವ ಆಗಿದೆ. ಸರ್ಕಾರಿ ಬೆಳೆಗಾರರಿಗೆ ಪ್ರಮುಖವಾದ ಒಂದು ಸಮಸ್ಯೆ ಅವರನ್ನು ಕಾಡೋದು ಅಂದ್ರೆ ಮಾರುಕಟ್ಟೆ ಸಮಸ್ಯೆ. ಅವ್ರೇನ್ ನಿರೀಕ್ಷೆ ಮಾಡ್ತಾರೆ ಬಿತ್ತನೆ ಟೈಮ್ನಲ್ಲಿ ಅಥವಾ ಸಸಿ ನೆಡೋ ಸಂದರ್ಭದಲ್ಲಿ ಏನೊಂದು ಆಸೆ ಇಟ್ಕೊಂಡಿರ್ತಾರೆ,